ಎಂಜಿನಿಯರಿಂಗ್ ಶುಲ್ಕ ಏರಿಕೆ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಸ್ಪಷ್ಟನೆ. ರಾಜ್ಯದ ಆರ್ಥಿಕ ದುರ್ಬಲಗೊಳಿಸಿದ ಗ್ಯಾರಂಟಿ ಯೋಜನೆಗಳು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಳವಳ. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯಕ್ಕೆ ಕ್ಷಣಗಣನೆ, ಕ್ರೀಡಾಂಗಣದ ಸುತ್ತ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಕಲ್ಲಂಗಡಿ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ವಾಸುದೇವ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿ ಸಂದರ್ಶಕರು ಅಮರೇಶ್ ಆಶಿಹಾಳ್. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣಿ ಇಂದಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಲ್ಲಂಗಡಿ ಬೇಸಾಯದ ಸುಧಾರಿತ ಬೇಸಾಯ ಕ್ರಮಗಳನ್ನು ತಿಳ್ಕೊಳ್ಳೋಣ. ಕಲ್ಲಂಗಡಿ ಬೆಳೆ ನಮ್ಮ ಭಾಗಕ್ಕೆ ಸೂಕ್ತವಾದದ್ದು, ಜೊತೆಗೆ ಅತ್ಯಂತ ಮಾರುಕಟ್ಟೆಯನ್ನು ಹೊಂದಿರುವಂಥ ಒಂದು ತೋಟಗಾರಿಕಾ ಬೆಳೆಗಳಾಗಿದೆ. ಮುಖ್ಯವಾಗಿ ಬೇಸಿಗೆ ಬಂತು ಅಂತಂದರೆ ರೈತ ಬಾಂಧವರಾಗಿರ್ಬೋದು, ನಗರ ಪ್ರದೇಶದವರಾಗಿರ್ಬೋದು, ಎಲ್ಲರೂ ಈ ಒಂದು ಕಲ್ಲಂಗಡಿ ಬೆಳೆಗೆ ಹೋಗ್ತಾರೆ. ಅದನ್ನು ಕಲ್ಲಂಗಡಿಯನ್ನು ಬಳಸೋದಾಗಿರ್ಬೋದು, ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಕಲ್ಲಂಗಡಿಯನ್ನು ತಿನ್ನುವುದು, ಅದನ್ನು ಬಳಸುವುದು ಒಂದು ವಾಡಿಕೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಯಾವ ಸಮಯದಲ್ಲಿ ಕಲ್ಲಂಗಡಿಯನ್ನು ಹಾಕೊಂಡ್ರೆ ಉತ್ತಮ, ಯಾವ ತಳಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ತಮ, ಜೊತೆಗೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಹೇಗೆ ಮಾಡೋದರ ಮೂಲಕ ಈ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೋಬೇಕು ಎಂಬಂಥ ಒಂದು ಮಾಹಿತಿ ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ICAR ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ತೋಟಗಾರಿಕಾ ತಜ್ಞರಾದಂತಹ ಡಾಕ್ಟರ್ ಪಿ ವಾಸುದೇವ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಕಲ್ಲಂಗಡಿ ಬೆಳೆ ಇತ್ತೀಚೆಗೆ ಸಾಕಷ್ಟು ರೈತ ಬಾಂಧವರು ಬೆಳೆಯಲಿಕ್ಕೆ ಮುಂದೆ ಬರ್ತಿದ್ದಾರೆ. ಯಾಕೆ ಕಲ್ಲಂಗಡಿ ಬೆಳೆಯನ್ನ ರೈತ ಬಾಂಧವರು ಇತ್ತೀಚೆಗೆ ತಮ್ಮ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ನೀರಿದ್ದಂತಹ ರೈತರು ಕೂಡ ಈ ಒಂದು ಬೇಸಿಗೆಯಲ್ಲಿ ಬರುವ ಹಾಗೆ ಇದನ್ನ ಮಾಡ್ಕೊತಿದ್ದಾರೆ, ಇದಕ್ಕೆ ಕಾರಣ ಏನು? ಸರ್, ಎಲ್ಲರಿಗೂ ನಮಸ್ಕಾರ ಸರ್. ಮತ್ತೊಮ್ಮೆ ತಾವು ಕೇಳಿರುವಂತಹ ಪ್ರಶ್ನೆ ತುಂಬಾನೇ ಸ್ಪಷ್ಟವಾಗಿರುವಂತದ್ದು. ಯಾಕಂದ್ರೆ ಕಲ್ಲಂಗಡಿ ಒಂದು ವಾಣಿಜ್ಯ ಬೆಳೆ ಸರ್. ಇತ್ತೀಚಿನ ದಿನಗಳಲ್ಲಿ ಇದು ಒಂದು ವಾಣಿಜ್ಯ ಬೆಳೆಯಾಗಿ ಬರ್ತಾ ಇದೆ. ಇದಕ್ಕೆ ಕಾರಣ ಇಷ್ಟೇ, ಇದಕ್ಕೆ ಬೇಡಿಕೆ ಸರ್, ಸಾಕಷ್ಟು ರೀತಿಯ ಬೇಡಿಕೆ ಇದೆ. ಆಮೇಲೆ ಈ ಹಣ್ಣು ತಿನ್ನೋದ್ರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಇದೆ ಸರ್. ರೈತರಿಗಿರ್ಬೋದು, ಜನಸಾಮಾನ್ಯರಿಗೆ, ಪ್ರತಿಯೊಬ್ಬರಿಗೆ ಈ ಹಣ್ಣಿಂದ ಆಗುವ ಉಪಯೋಗಗಳೇನು, ಇದನ್ನು ಯಾವ್ದಕ್ಕೆ ತಿನ್ಬೇಕು, ಇದರಲ್ಲಿ ಏನಿದೆ ಅಂತೇಳಿ ಅವೇರ್ನೆಸ್ ಬಂದ್ಬಿಟ್ಟಿದೆ ಸರ್. ಹೌದು, ಈ ತಂಪಾದ ಪಾನೀಯಗಳನ್ನ ಹೇಳ್ತೀವಲ್ಲ, ಇವೆಲ್ಲ ಬಾಟಲಿ ಒಂದು ಫ್ರೂಟ್ ಜ್ಯೂಸ್ ಆಗಿರ್ಬೋದು, ಕೆಲವೊಂದು ರಾಸಾಯನಿಕ ಈ ಒಂದು ಕೋಲ್ಡ್ ಡ್ರಿಂಕ್ಸ್ ಅನ್ನು ಕುಡಿಯೋದ್ರಿಂದ ಆಗೋ ಹಾನಿಯನ್ನು ಕೂಡ ನಮ್ಮ ನಗರವಾಸಿಗಳು ಅರಿತಿದ್ದಾರೆ. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ಆಯಾ ಒಂದು ಸೀಸನ್ ಅಲ್ಲಿ ಬೆಳೆಯುವಂತಹ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಇವುಗಳನ್ನು ಆಯಾ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಅನುಕೂಲವಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಸರ್. ಇದು ಯಾವುದೇ ಒಂದು ಅಡ್ಡ ಪರಿಣಾಮಗಳಲ್ಲದೆ ಆರೋಗ್ಯದ ದೃಷ್ಟಿಯಿಂದ ದೇಹಕ್ಕೆ ನೀರಿನ ಅಂಶವನ್ನು ಒದಗಿಸಿಕೊಡುವಂತಹ ಒಂದು ಬೆಳೆ. ಸೊ ಇದರಲ್ಲಿ ಬಹುಮುಖ್ಯವಾಗಿ ಸರ್, ಇದರಲ್ಲಿ 90% ನೀರು ಇರುತ್ತೆ ಸರ್. 90% ನೀರು, ಆ ನೀರಲ್ಲಿ ನಾವು ತಿಂತೀವಲ್ಲ ಸರ್ ಫ್ರೂಟ್ಸ್, ಅದು ಜ್ಯೂಸಿ ಇರುತ್ತೆ ಸರ್. ಅದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಸರ್, ಐರನ್ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು,

7,400 to 7,600 ರೂಪಾಯಿಗಳು ಇದುವರೆಗೂ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕು, ಮಾನ್ವಿ ತಾಲೂಕು ಹಾಗೂ ಲಿಂಗಸ್ಕೂರು ತಾಲೂಕುಗಳ ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆಯನ್ನ ಕೇಳಿದ್ರಿ. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಈಗ ಜನಪದ ಸಂಗೀತ. ಗಂಗಾವತಿಯ ಪಂಪಾಪತಿ ಪೂಜಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿ. Yeah. ಅನುಭವಿಗಳು ಬಂದು ತಾವೇ